ಮಲ್ಲಮ್ಮನು ಎತ್ತ ಕಡೆಗೆ ಬರುತ್ತಿರುವಳು. ಮರೆಯಲ್ಲಿ ನಿಂತುಕೊಂಡು ಅವಳ ಮನದಿಂಗಿತನ್ನು ಆಲಿಸುವೆನು. ಆಮೇಲೆ ನಾನು ಮುಂದುವರಿಯುವೆನು. ಶರಣರೇ ಪ್ರಪಂಚದಲ್ಲಿ ಸತ್ವಶೀಲರ ಸತ್ವವನ್ನು ಪರಮೇಶ್ವರನು ಅನೇಕ ವಿಧವಾಗಿ ಪರೀಕ್ಷಿಸುವನೆಂದು ಕೇಳಿರುವನಲ್ಲ. ಬಂಗಾರದ ಬಣ್ಣವು ಹೊಂಬಣದ ಹಿತ್ತಾಳೆಂತಿರುವುದನ್ನು ಅದನ್ನು ವರಿಗಳಿಗೆ ಹಚ್ಚದೆ ಯಾರೂ ತಿಳಿಯುವುದಿಲ್ಲ. ಹಾಗೆ ಭಕ್ತರ ಸಂಕಟ ಪರಂಪರೆ ಎಂಬ ವರಿಗಳಿಗೆ ಹಚ್ಚಿ ಪರೀಕ್ಷಿಸುವನಲ್ಲ. ದೇವ, ಮಲ್ಲೇಶ, ಮಲ್ಲಿಕಾರ್ಜುನ, ನಿನ್ನ ಪ್ರೇರಣೆಯಿಂದಲೇ ನನ್ನ ಅತ್ತಿ ನೆಗೆ ನೆರೆಗೆ ಈ ಥರದ ಬುದ್ಧಿ ಹುಟ್ಟಿರಬಹುದು. ಶಿವಶಿವ, ಮಲ್ಲೇಶ, ಮಲ್ಲಿಕಾರ್ಜುನ, ನಿನ್ನ ಪಾದ ದರ್ಶನವು ಎಂದಾಗುವುದಪ್ಪ? ಏನಾ ತಳ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇ ಮಲ್ಲಿಕಾರ್ಜುನ? ಕರುಣೇ ಇಲ್ಲ. ನಿಲ್ಲು ತಾಯಿ, ನಿಲ್ಲಮ್ಮ, ನಾನೋರ್ವ ನಾಥ ಜಂಗಮನು. ತಾಯಿ, ಇದೇ ಶ್ರೀಶೈಲ ಗುಡ್ಡದಲ್ಲಿ ಇರುವೆನು. ತಾಯಿ, ನನಗೆ ಬಹು ಹಸಿವೆಯಾಗಿದೆ, ಕಳವಳವನ್ನು ಸಹಿಸಲಾರೆ. ನನ್ನಮ್ಮ, ನನಗೆ ನೀನು ಕವಳವನ್ನು ಕೊಟ್ಟು ಕಾಪಾಡು ತಾಯಿ, ಕಾಪಾಡು. ಶಿಶುವ, ಮಲ್ಲೇಶ, ಮಲ್ಲಿಕಾರ್ಜುನ, ಈ ವೃದ್ಧ ಜಂಗಮನು ಬಹು ಹೊಸದಂತೆ ಕಾಣುತ್ತಿರುವನಲ್ಲ. ಏನು ಮಾಡಲಿಪ್ಪ? ನನ್ನ ಅತ್ತೆ ನೆಗೆನರು ಕಟ್ಟಿ ಕೊಟ್ಟಿರುವ ಹಳಸಿ ನಾರುವ ಅಂಬಲಿ ಇದೆಯಪ್ಪ, ನನಗೆ ಅಂಬಲಿ ಇದೆ. ಅದನ್ನು ನಿನಗೆ ಹೇಗೆ ನೀಡಲಿಪ್ಪ? ನಿನಗೆ ನಿನ್ನ ಭಕ್ತರು ಬೇಕು ಬೇಕಾದ ಹಾಗೆ ಮೃಷ್ಟಾನ್ನ ಮಾಡಿ ಉಣಬಡಿಸುವರಪ್ಪ. ತಂದೆ, ನಿನಗೆ ಏನು ಮಾಡಲಿ? ಏನೇ ಆಗಲಿ, ಹಸಿದು ಬಂದವರಿಗೆ ದೇವರೇ ಕೊಟ್ಟದ್ದನ್ನು ನೀಡಿದರೆ ನಮಗೂ ಯಾವ ತಪ್ಪುವಿಲ್ಲ. ಸ್ವಾಮಿ, ತಾವು ಯಾರಪ್ಪ? ಈ ಅಡವಿಯಲ್ಲಿ ಅಲಿವ ಕಾರಣವೇನು ಸ್ವಾಮಿ? ನನ್ನಮ್ಮ, ನಾನೋರ್ವ ಬಡ ಜಂಗಮನು, ಇದೇ ಶ್ರೀಶೈಲ ಗುಡ್ಡದಲ್ಲಿ ವಾಸ ಮಾಡಿಕೊಂಡಿರುವನು. ತಾಯಿ, ನನಗೆ ಮಲ್ಲಯ್ಯ ನನ್ನವರು. ಅಮ್ಮ, ಈ ಅಳವಿಯಲ್ಲಿ ನೀನು ಅರಿಯುತ್ತಿರುವಿಯಲ್ಲ, ನನ್ನಮ್ಮ ಕಾರಣವೇ ನಮ್ಮ ತಾಯಿ. ಸ್ವಾಮಿ, ಸಿದ್ದಾಪುರ ಗ್ರಾಮದಲ್ಲಿ ಹೇಮರೆಡ್ಡಿ ಎಂಬ ಒಬ್ಬ ಸಭ್ಯಗ್ರಸ್ತನಿರುವನಪ್ಪ. ನಾನು ಅವರ ಸೊಸೆಯು. ನನಗೆ ಮಲ್ಲಿ ಎನ್ನುವರಪ್ಪ, ನನಗೆ ಮಲ್ಲಿ ಎನ್ನುವರು. ಇರಲಿ ತಾಯಿ. ಸ್ವಾಮಿ, ನನಗೆ ಮಲ್ಲಿ ಎನ್ನುವರಪ್ಪ. ಗೋ ಸೇವೆಗೋಸ್ಕರ ನಾನು ಈ ಅಡವಿಯಲ್ಲಿ ತಿರುಗಾಡಬೇಕಾಗಿದೆ. ತಾಯಿ, ಶಾಂತಿಯನ್ನು ಸಹಿಸು. ನನ್ನಮ್ಮ, ಗೋ ಸೇವೆಗೋಸ್ಕರವಾಗಿ ಈ ಅಡವಿಯಲ್ಲಿ ಬಂದಿರುವೆಲ್ಲ ನನ್ನಮ್ಮ. ನಾನು ನಿನಗೆ ಒಳ್ಳೆ ಸ್ಥಾನವನ್ನು ತೋರಿಸುವನು. ಅದೋ ನೋಡು, ಆ ಗುಡ್ಡದ ಮೇಲೆ ಶಿವಲಿಂಗ ಇರುವುದು. ಗುಡ್ಡದ ಅಡಿಯಲ್ಲಿ ಪಾತಾಳ ಗಂಗೆ ಇರುವಳು. ಅಲ್ಲಿ ನೀರು ಸಮೃದ್ಧಿಯಾಗಿದೆ. ತಾಯಿ, ನೀನು ಅಲ್ಲೇ ಹೋಗಿ ವಾಸ ಮಾಡಿಕೊಂಡಿದ್ದರೆ ನಿನ್ನ ವೃತೋಪವಾಸನಕ್ಕೆ ಅನುಕೂಲವಾಗುವುದಮ್ಮ. ತಾಯಿ, ಅನುಕೂಲವಾಗುವುದು ನೋಡು. ಶಿವ, ನನಗೆ ಒಳ್ಳೆ ಸ್ಥಾನವನ್ನು ತೋರಿಸಿದಿಪ್ಪ. ತಾಯಿ, ನಾನು ಒಳ್ಳೆ ಸ್ಥಾನ ತೋರಿಸಬೇಕಾದ್ರೆ ಅದೆಲ್ಲವೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯು. ಆ ಶಿವ, ಮಲ್ಲಿಕಾರ್ಜುನ, ಹಾಗಾದರೆ ಕುಳಿತುಕೊಳ್ಳಿ ಸ್ವಾಮಿ. ಆಗಲಿ ತಾಯಿ, ಸಂತೋಷ. ನನ್ನಮ್ಮ, ನನಗೆ ಬಹು ಹಸಿವಾಗಿದೆ, ಆದಷ್ಟು ಬೇಗನೆ ನೀನು ನನಗೆ ನೀಡಮ್ಮ. ಕುಳಿತುಕೊಳ್ಳಪ್ಪ. ಆಗಲಿ ತಾಯಿ, ಕುಳಿತುಕೊಳ್ಳಿ. ಶಿವಶಿವ, ಮಲ್ಲೇಶ, ಮಲ್ಲಿಕಾರ್ಜುನ, ಇವನಿಗೆ ಈ ಹಳಸಿ ನಾರುವ ಅಂಬಲಿ ತಂಗಳ ರೊಟ್ಟಿ ರುಚಿಸುವುದೇ ಇಲ್ಲ? ನಿನಗೆ ನಿನ್ನ ಭಕ್ತರು ಬೇಕು ಬೇಕಾದ ಹಾಗೆ ಮೃಷ್ಟಾನ್ನ ಮಾಡಿ ಉಣಬಡಿಸುವರಪ್ಪ. ನಿನಗೆ ಈ ಹಳಸಿ ನಾರು ಅಂಬಲಿ ರುಚಿಸುವುದೇ ತಂದೆ? ಅಮ್ಮ, ಇದು ಹಳಸಿದ ಅಂಬಲಿಯೇ ಅಲ್ಲ, ಈ ತಾಯಿ ಹಸ್ತಸ್ಪರ್ಶದಿಂದ ಕ್ಷೀರವಾಗಿದೆ. ಧನ್ಯ ಧನ್ಯ ಬೇಡ. ಸೂರ್ಯ ಚಂದ್ರರು ತಮ್ಮ ಗತಿಗಳನ್ನೇ ತಪ್ಪಿಸಿದರೆ ತಪ್ಪಬಹುದು. ಒಂದು ವೇಳೆ ಈ ಭೂಮಿಯ ಆಕಾಶವು ಏಕೆ ಬಯಸಿದ್ದರೂ ಬಯಸಬಹುದು. ಅಮ್ಮ, ಪತಿವರ್ತರ ಧರ್ಮ ಮಾತ್ರವೆಂದಿಗೆ ವ್ಯರ್ಥವಾಗಲಾರದು. ನನ್ನಮ್ಮ, ನಾನೀಗ ಹೋಗಿ ಬರುವೆನು. ನನಗೆ ಆ ಮಲ್ಲಿಕಾರ್ಜುನನೇ ಮಂಗಲನುಂಟು ಮಾಡಲಿ ತಾಯಿ. ಶಿವಶಿವ ಮಲ್ಲೇಶ ಮಲ್ಲಿಕಾರ್ಜುನ, ನಿನಗೆ ನಿನ್ನ ಭಕ್ತರು ಬೇಕು ಬೇಕಾದ ಹಾಗೆ ಮೃಷ್ಟಾನನು ಮಾಡಿ ಉಣಬಡಿಸುವರಪ್ಪ. ಅಂದ ಮೇಲೆ ಈ ಬಡವೆಯ ಹಳಸಿ ನಾರು ಅಂಬಲಿ ಉರಿಸುವುದೇ ತಂದೆ? ಇಲ್ಲಪ್ಪ ಇಲ್ಲ. ಆಹಾ ದೇವ, ಮಲ್ಲೇಶ ಮಲ್ಲಿಕಾರ್ಜುನ ನೀನು ಮಾಯವಾದಿಯ? ಮಲ್ಲಿಕಾರ್ಜುನ, ಈ ಹಳಸಿ ನಾರುವ ಅಂಬಲಿಯು ನೀಡಿದಳೆಂದು ಸಿಟ್ಟಾಗಿ ಹೋದಿಯ? ಇಲ್ಲ ದೇವ ಮಲ್ಲೇಶ್ಯಾ ಇಲ್ಲ. ನೀನಲ್ಲಿ ಮಾಯಾವಾದಿ ಲಿಂಗಯ್ಯ ಕಾನದನಗೆ ತುಂಬ ಮಾಯವಾದಿ ಲಿಂಗಯ್ಯ ಬೇಕ ಅರ್ಜುನ? ಈ ತಂಗಳ ರೊಟ್ಟಿ ಹಳಸಿ ನಾರುವ ಅಂಬಲಿ ಉರುಚರಿಂದ ನೀನು ಮಾಯವಾದಿಯ, ನಿನ್ನ ಘನ ಮಹಿಮೆಯನ್ನು ಅರಿಯಲಾರಿನ ತಂದೆ ನಾನು ಅರಿಯಲು. ಮಲ್ಲೇಶ, ನಿನ್ನ ಘನ ಮಹಿಮೆಯನ್ನು ಅರಿಯಲಾರೆನು, ನಾನು ಮಾಡಿದ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸು. ನೀನು ಕ್ಷಮಿಸದಿದ್ದಲ್ಲಿ ಈ ಶಿಲಾಮೇಲಿಂಗಕ್ಕೆ ನನ್ನ ತಲೆಯನ್ನಪ್ಪಳಿಸಿ ನಾನು ಪ್ರಾಣ ಕೊಡುವೆನು. ತಡೆ ತಾಯಿ, ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ತಾಯಿಯನ್ನೂ ಉದ್ಧರಿಸಿದಿ. ಅಮ್ಮ, ನಿನಗಾವ ಇಚ್ಛೆ ಇರುವುದು ಕೇಳಿಕೋ ಮಗಳೇ, ನಾನು ಪೂರೈಸಿಕೊಡುವೆನು ತಾಯಿ. ಶಿವ ಮಲ್ಲೇಶ, ಮಲ್ಲಿಕಾರ್ಜುನ, ನೀನು ಜಂಗಮರ ಉಪ್ಪಿಯಿಂದ ನನ್ನ ಬಳಿಯಲ್ಲಿದ್ದರೂ ನಿನ್ನನ್ನು ನಾನು ಅರಿಯದೇ ಮೂಡಳಪ್ಪ. ನನ್ನ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸಪ್ಪ, ಕ್ಷಮಿಸು. ನನ್ನಮ್ಮ, ನಾನು ನಿನ್ನಲ್ಲಿ ಅಷ್ಟೇ ಅಲ್ಲ, ಅಣೂರೇಣೆ ತ್ರಣ ಕಾಷ್ಟಗಳಲ್ಲಿ ನಾನು ವ್ಯಾಪಿಸಿಕೊಂಡಿದ್ದೇನೆ. ಮಾನವ ಪ್ರಾಣಿ ಆದ ಮೇಲೆ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ತಾಯಿ, ನಿನ್ನ ಕರ್ಮವು ಲಯವಾಗುವ ಕಾಲ ಸಮೀಪಿಸಿ ನೀನು ಚಿಂತಿಸಿದಿರು ತಾಯಿ. ಮಾ ಶಿವ ಶಿವ. ಮಲ್ಲೇಶ, ಮಲ್ಲಿಕಾರ್ಜುನ, ನಾನು ಧನ್ಯಳಾದೆ, ನಾನು ಧನ್ಯಳಾದೆಯಪ್ಪ. ನೀನು ಕಾಮರಿಯಾಗಿದ್ದು ಭಕ್ತರ ಕಾಮನೆಗಳನ್ನು ಪೂರ್ಣ ಮಾಡಿವೆಯಪ್ಪ. ತ್ರಿಪುರವನ್ನು ಸಂವರಿಸಿ ದೇವತೆಗಳನ್ನು ಸುರಕ್ಷಿತವಾಗಿ